ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50:20. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ತಾವು ನಮ್ಮ ಜೊತೆಯಲ್ಲಿ ಸಂಭಾಷಣೆ ನಡೆಸೋದಕ್ಕೆ ಬಳಸಬಹುದಾದಂಥ ದೂರವಾಣಿ ಸಂಖ್ಯೆ 2285558, STD ಕೋಡ್ 08-2772. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08-2772. ನಮ್ಮ ಜೊತೆಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆ ಅವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ನಾಳೆ January 30 ಹುತಾತ್ಮರ ದಿನ ಅಂತ ನಾವು ಅದನ್ನು ಆಚರಿಸ್ತೀವಿ. ಹೌದು ಸರ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಂತಕನ ಗುಂಡಿಗೆ ಬಲಿಯಾದಂಥ ದಿನ. ಆ ದಿನದಂದು ಮಹಾತ್ಮ ಗಾಂಧಿಯವರಿಗೆ ಅಲ್ದಲೆ ಬೇರೆ ಎಲ್ಲ ಹುತಾತ್ಮರಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸುವಂಥ ದಿನ ಅಂತ ಹೇಳ್ಬೋದು. ನಮ್ಮ ಕೊಡಗು ಜಿಲ್ಲೆಯಂತೂ ವಿಶೇಷವಾದ ಒಂದು ಬಾಂಧವ್ಯನ ಗಾಂಧೀಜಿಯವರ ಜೊತೆ ಹೊಂದಿತ್ತು. ಹೌದು ಸರ್. ಪೊನ್ನಂಪೇಟೆಯಲ್ಲಿ ಅವರು ಭಾಷಣ ಮಾಡಿದ್ರಂತೆ ಆ ಒಂದು ಗದ್ದೆನಲ್ಲಿ. ಅದು ಇವತ್ತು ಗಾಂಧಿ ಗದ್ದೆ ಅಂತಲೇ ಹೆಸರುವಾಸಿಯಾಗಿದೆ. ಮತ್ತೆ ಸುಂಟಿಕೊಪ್ಪಕ್ಕೂ ಬಂದಿದ್ರಂತೆ. ಹೌದು ಸರ್. ಅದೇ ಗೌರಮ್ಮ ಅವ್ರನ್ನ ಭೇಟಿ ಮಾಡಿದ್ರು ಅಂತ. ಗೌರಮ್ಮ ಅವರು ಆಗ ಎಲ್ಲ ತಮ್ಮ ಒಡವೆಗಳನ್ನೆಲ್ಲ ಕೊಟ್ಟಿದ್ರಂತ ಅವರಿಗೆ, ಅದನ್ನು ಸ್ವಾತಂತ್ರ್ಯ ಚಳವಳಿಗೆ ಬಳಸ್ಕೊಳ್ಳೋದಕ್ಕೆ. ಇಂಥ ಒಂದು ಬಾಂಧವ್ಯವನ್ನು ಗಾಂಧೀಜಿಯವರು ಕೊಡಗು ಜಿಲ್ಲೆ ಜೊತೆ ಹೊಂದಿದ್ರು. ಮತ್ತು ಗಾಂಧೀಜಿಯವರ ಚಿತಾ ಭಸ್ಮವನ್ನು ಹೊಂದಿರುವಂಥದ್ದು ಕೊಡಗು ಜಿಲ್ಲೆಯ ಒಂದು ಹಿರಿಮೆ ಅಂತ ಹೇಳ್ಬೋದು. ಅದನ್ನು ಕೂಡ ನಾಳೆ ಮೆರವಣಿಗೆ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಮತ್ತು ಸರಿಯಾಗಿ 11 ಗಂಟೆಗೆ ಒಂದು 2 ನಿಮಿಷದ ಮೌನವನ್ನು ಕೂಡ ಎಲ್ಲ ಹುತಾತ್ಮರ ಗೌರವಾರ್ಥವಾಗಿ ನಾವು ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಇದರಲ್ಲಿ ಮುಖ್ಯವಾಗಿ ಭಾಗವಹಿಸಬೇಕಾಗತ್ತೆ. ಅವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ದಿನ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಏನು ಅಂದರೆ, ನಾಳೆಯಿಂದ ಒಂದು ಪಾಕ್ಷಿಕನೂ ಕೂಡ ಪ್ರಾರಂಭ ಆಗುತ್ತೆ. ಕುಷ್ಠರೋಗ ನಿವಾರಣಾ ಪಾಕ್ಷಿಕ ಅಂತ. ಕುಷ್ಠರೋಗ ಇಲ್ಲಿ ಎಲ್ಲೂ ಕಾಣಸಿಗ್ತಾ ಇಲ್ಲ, ಆದರೂ ಕೂಡ ಅದು ಅಲ್ಲಲ್ಲಿ ಕಣ್ಣು ಬರೋ ಸಾಧ್ಯತೆ ಇರುತ್ತೆ. ಬೇರೆ ದೇಶದಿಂದ ಜನ ಇಲ್ಲಿಗೆ ಬಂದಾಗ, ವಿದೇಶಿಯರು ಬಂದಾಗ ಆ ಒಂದು ಕಾಯಿಲೆ ಇಲ್ಲಿಗೂ ಕೂಡ ಮತ್ತೆ ತಲೆ ಎತ್ತುವಂಥ ಸಾಧ್ಯತೆ ಇರುತ್ತೆ. ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ ಅದು. ಗುಣಪಡಿಸುವಂಥ ರೋಗ ನೋಡಿ ವಿನೋದ, ಅದು ಮುಖ್ಯವಾಗಿ ನರಕ್ಕೆ ತೊಂದರೆ ಮಾಡುವಂಥದ್ದು. ಪ್ರಾರಂಭದಲ್ಲೇ ಪತ್ತೆ ಹಚ್ಚಿದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಮುಖ್ಯವಾಗಿ ಈ ಸೀನು, ಕೆಮ್ಮು ಇಂಥ ಒಂದು ನಮ್ಮ ದೇಹದ ಒಂದು ದ್ರವದ ಜೊತೆಗೆ ಅದು ಬರುವಂಥದ್ದು ಗಾಳಿಯಲ್ಲಿ. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಕೂಡ ಎಚ್ಚರಿಕೆಯಿಂದನೂ ಇರಬೇಕಾಗತ್ತೆ. ಎಚ್ಚರಿಕೆ ಅಂತ ಅಂದ ತಕ್ಷಣ ನಾವು ಕುಷ್ಠರೋಗಿಗಳನ್ನು ದೂರ ಮಾಡುವಂಥದ್ದಲ್ಲ. ಗಾಂಧೀಜಿಯವರಿಗೆ ಕುಷ್ಠರೋಗಿಗಳ ಒಂದು ಉಪಚಾರ ಮಾಡುವಂಥದ್ದು ಬಹಳ ಅವರಿಗೆ ಅಚ್ಚುಮೆಚ್ಚಿನ ಕೆಲಸ ಆಗಿತ್ತು. ಆದರೆ ಮೊದಲು ನಾವು ಸಾಕಷ್ಟು ನೋಡ್ತಾ ಇದ್ವಿ ಈ ಬೆರಳುಗಳು ಅವೆಲ್ಲ ಸುರುಟ್ಕೊಂಡು, ಕಾಲುಗಳ ಬೆರಳುಗಳು ಸುರುಟ್ಕೊಂಡು ಅಂತ ಒಂದು ಇವ್ರನ್ನ ನೋಡ್ತಾ ಇದ್ವಿ ರೋಗಿಗಳನ್ನು. ಬಟ್ ಆ ಒಂದು ಇವತ್ತು ದೃಶ್ಯಗಳು ಕಾಣಸಿಗ್ತಾ ಇಲ್ಲ. ಅಂದರೆ ಕುಷ್ಠರೋಗ ಬಹಳಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದನ್ನು ಮತ್ತೆ ಒಂದು ಪಾಕ್ಷಿಕವನ್ನು ಆಚರಿಸೋದ್ರ ಮೂಲಕ ಅರಿವನ್ನು ಮೂಡಿಸುವಂಥದ್ದು, ಮತ್ತು ಏನಾದರೂ ಆ ಕಾಯಿಲೆಯಲ್ಲಿ ಏನಾದರೂ ನರಳ್ತಾ ಇದ್ದರೆ ಅಂಥವ್ರಿಗೆ ಔಷಧ ಚಿಕಿತ್ಸೆಯನ್ನು ಕೊಡಿಸುವಂಥದ್ದು, ಬಹು ಔಷಧ ಚಿಕಿತ್ಸೆ ಅಂತ ಹೇಳ್ತಾರೆ ಅದನ್ನ. ಅದನ್ನು ಒಂದು ದೀರ್ಘಾವಧಿಯಾಗಿ ತೊಗೋಬೇಕಾಗತ್ತೆ, ಸುಮಾರು ಒಂದು ವರ್ಷದವರೆಗಾದ್ರೂ ಅದನ್ನು ತಗೋಬೇಕಾಗತ್ತೆ. ಅದಕ್ಕೆ ಉಚಿತವಾದ ಒಂದು ಚಿಕಿತ್ಸೆ ಅದು. ಈಗ ಒಂದು ದೂರವಾಣಿ ಕರೆ ಇದೆ, ನಾವು ಸ್ವೀಕರಿಸೋಣ. ನಮಸ್ಕಾರ, ತಮ್ಮ ಹೆಸರು? ಹಲೋ. ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಸರ್ಕಾರದಿಂದ ಉಚಿತವಾಗಿ ಅದಕ್ಕೆ ಚಿಕಿತ್ಸೆ ಇದೆ, ಹಾಗಾಗಿ ಎಲ್ಲರೂ ಕೂಡ ಇದರಲ್ಲಿ ಒಂದು ಕೈ ಜೋಡಿಸ್ಬೇಕಾಗತ್ತೆ. ಮತ್ತು ಇದು ಈ ಕ್ಷಯ ರೋಗದ ಒಂದು ಏನು ಬ್ಯಾಕ್ಟೀರಿಯಾ ಐತೆಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಭೇದನೇ ಇದೆ ಇದು. ಅದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ, ಇದು ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ. ಹಾಗಾಗಿ ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆಗಳನ್ನ ಗುಣಪಡಿಸ್ಬೋದು, ಔಷಧಿಗಳು ಎಲ್ಲ ಇದ್ದಾವೆ. ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಆ ವಿಚಾರವನ್ನು ಹಂಚ್ಕೋಬೇಕಾಗತ್ತೆ. ಮತ್ತು ಜಾನುವಾರು ಗಣತಿ ಕೂಡ ಪ್ರಗತಿಯಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ. ಇನ್ನೊಂದು ವಿಚಾರ ಅಂತಂದರೆ, ಈಗಾಗಲೇ ಒಂದು ಬಿಸಿಲಿನ ಝಳ ಕೂಡ ಹೆಚ್ಚಾಗ್ತಾ ಇದೆ ಅಲ್ವಾ? ಹೌದು ಸರ್. ಬೆಳಗ್ಗೆ ಮತ್ತು ಸಂಜೆ ತಂಪಿರುತ್ತೆ, ಆದರೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಒಂದು 9 ಗಂಟೆ ಆದಮೇಲೆ ಬಿಸಿಲಿನ ಝಳ ಜಾಸ್ತಿ ಆಗ್ತಾ ಇದೆ, ಬಹಳಷ್ಟು ಇರುತ್ತೆ. ಒಂದು 4 ಗಂಟೆವರೆಗಾದ್ರೂ ಸಂಜೆ ಆಗೋವರೆಗೂ ಕೂಡ ಬಹಳಷ್ಟು ಇರುತ್ತೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನೀರಾವರಿ ಆಶ್ರಯದಲ್ಲಿ ಇರುವಂಥ ಬೆಳೆಗಳಿಗೆ ಮತ್ತು ಎಲ್ಲೆಲ್ಲಿ ನೀರಿನ ಒಂದು ಸೌಲಭ್ಯ ಇದೆ ಅಂಥವರು ತಮ್ಮ ಬೆಳೆಗಳಿಗೆ ನೀರನ್ನು ಕೊಡಬೇಕಾಗುತ್ತೆ. ವಿಶೇಷವಾಗಿ ಈಗ ಕರಿಮೆಣಸಿನ ಕೊಯ್ಲಾಗಿಲ್ಲ, ಸುಮಾರು 3 ಮಾರ್ಚ್ನಲ್ಲಿ ಪ್ರಾರಂಭ ಆಗ್ಬೋದು ಅಲ್ವಾ? ಆದ್ದರಿಂದ ಅಂಥ ಒಂದು ಬಳ್ಳಿಗಳಿಗೆ ನೀರನ್ನು ಕೊಡಬೇಕಾಗತ್ತೆ. ಬೇರುಗಳು ಕೂಡ ಆಳವಾಗಿರೋದಿಲ್ಲ, ಹಾಗಾಗಿ ನೀರನ್ನು ಕೊಡಬೇಕಾಗತ್ತೆ. ನೆರಳು ಒದಗಿಸೋದು ಮತ್ತು ಹೊಸ ಬಳ್ಳಿಗಳಿಗೆ ನೀರನ್ನು ಕೊಡೋದು ಬಹಳ ಮುಖ್ಯ. ಇನ್ನೊಂದು ವಿಚಾರ ಅಂತಂದರೆ, ಈ ನರ್ಸರಿಗೆ ಏನು ನಾವು ಮಾಡ್ತಾರಲ್ಲ, ಆ ಒಂದು ನರ್ಸರಿ ಮಿಶ್ರಣವನ್ನು ಕೂಡ ಈ ಫೆಬ್ರವರಿ ತಿಂಗಳಿನಲ್ಲಿ ತಯಾರು ಮಾಡ್ಕೋಬೋದು. ಯಾರು ಕರಿಮೆಣಸಿನ ಸಸಿಯನ್ನು ಮಾಡ್ಕೋಬೇಕು ಅಂದ್ಕೊಂಡಿರ್ತಾರಲ್ಲ ಅವರು. ಮತ್ತು ಕೆಲವು ಬಳ್ಳಿಗಳು ಸ್ವಲ್ಪ ಹಳದಿ ಆಗ್ತವೆ, ಮತ್ತು ರಸ್ತೆ ಪಕ್ಕದಲ್ಲಿರುವಂಥ ಬಳ್ಳಿಗಳಿಗೆ ಸೂರ್ಯನ ಶಾಖ ಹೆಚ್ಚಾಗಿ ತಗುಲ್ತಾ ಇರುತ್ತೆ. ಅಂಥ ಒಂದು ಬಳ್ಳಿಗಳನ್ನು ರಕ್ಷಣೆ ಮಾಡೋದಕ್ಕೆ 3% ಸುಣ್ಣದ ದ್ರಾವಣವನ್ನು ಸಿಂಪರಣೆ ಮಾಡ್ಬೋದು. ಇದು ಬಿಳಿ ಒಂದು ಅಲ್ಲಿ ಲೇಪನ ಆಗೋದ್ರಿಂದ ಅದು ಸೂರ್ಯನ ಜಳವನ್ನು ಬಿಸಿಲನ್ನು ಸ್ವಲ್ಪ ಮಟ್ಟಿಗೆ ತಡೆಯೋದಕ್ಕೆ, ಅದನ್ನ ಪ್ರತಿಫಲನ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೋದು ಅಂತ ಹೇಳ್ಬೋದು. ಮತ್ತು ಮಾರ್ಚ್ ತಿಂಗಳಿನಲ್ಲಿ ನಾವು ಈಗಾಗಲೇ ಮಾತಾಡ್ದಂಗೆ ಕರಿಮೆಣಸಿನ ಒಂದು ಕೊಯ್ಲು ಪ್ರಾರಂಭ ಆಗುತ್ತೆ. ಈ ತೇವಾಂಶ ಕಡಿಮೆ ಆಗಿ ಸ್ವಲ್ಪ ಒಣ ವಾತಾವರಣ ಉಂಟಾದಾಗ ಈ ಕೀಟಗಳ ಒಂದು ಹಾವಳಿ ಕೂಡ ಜಾಸ್ತಿ ಆಗುತ್ತೆ. ಈಗ ಸ್ಕೇಲ್ಸ್ ಅಂತಾರೆ ಶಲ್ಕ ಕೀಟಗಳು, ಅವು ಕರಿಮೆಣಸಿನಲ್ಲಿ ಸಾಧಾರಣವಾಗಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಇವುಗಳನ್ನು ನಾವು ನಿಯಂತ್ರಣ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಅವು ಬಳ್ಳಿಗಳ ಎಲ್ಲ ರಸವನ್ನು ಹೀರಿ ಬಳ್ಳಿಗಳು ಹಳದಿ ಆಗೋದು, ತೃತಿ ಎಲ್ಲ ಶಕ್ತಿಯನ್ನು ಕಳ್ಕೊಳ್ಳೋದು, ಈ ರೀತಿ ಆಗ್ಬಿಡುತ್ತೆ. ಇವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಕೀಟನಾಶಕ ಬಳಸ್ಕೋಬೋದು ನಾವು. ಈಗ ಡೈಮ್ಯೂಟೇಟ್ ಅಂತ ಇದೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಇದಕ್ಕೆ ಬದಲಾಗಿ ಇಮಿಡೋಕ್ಲೋಪ್ರಿಡ್ ಅಂತ ಇದೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 0.4 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಆದರೆ ಕೀಟನಾಶಕದ ಅಂಶ ನಾವು ಕೊಯ್ಲು ಮಾಡುವಂಥ ಒಂದು ಬೆಳೆನಲ್ಲಿ ಉಳಿಬಾರದು ಅಂದರೆ, ಈ ಬೇವಿನ ಮೂಲದ ಕೀಟನಾಶಕಗಳು ಇದ್ದಾವೆ, ಸುಮಾರು 10,000 PPM ಸಾಂದ್ರತೆಯ ಬೇವಿನ ಮೂಲದ ಕೀಟನಾಶಕಗಳು ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತಾ ಇವೆ. ಅವನ್ನ 1 ಲೀಟರ್ ನೀರಿಗೆ 4-5 ಮಿಲಿಲೀಟ್ರು ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡೋದ್ರ ಮೂಲಕ ಈ ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು. ಇದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈಗ 1 ಕಿಲೋಗ್ರಾಮ್ನಷ್ಟು ಪೊಟ್ಯಾಷಿಯಂ ನೈಟ್ರೇಟನ್ನು 200 ಲೀಟ್ರ್ ನೀರಿಗೆ ಬೆರೆಸ್ಕೊಂಡು ಆ ದ್ರಾವಣವನ್ನು ಗೊಂಚಲುಗಳಿಗೆ ಸಿಂಪರಣೆ ಮಾಡೋದರಿಂದ ಆ ಕಾಯಿಗಳು ಅಥವಾ ಬೀಜಗಳು ಇರ್ತಾವಲ್ಲ ಅವು ದಷ್ಟಪುಷ್ಟವಾಗಿ ಸದೃಢವಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಸಾರಜನಕನೂ ಸಿಗುತ್ತೆ, ಪೊಟ್ಯಾಷಿಯನ್ನು ಸಿಗುತ್ತೆ. ಹಾಗಾಗಿ ಇದೊಂದು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಮತ್ತು ಈ ಬುಡದಲ್ಲಿ ಬರುತ್ತಾ ಇರುವಂಥ ಈ ಓಡು ಕವಲುಗಳನ್ನು ಅವರು ಕತ್ತರಿಸ್ಕೊಂಡು ನರ್ಸರಿಗೂ ಕೂಡ ಬಳಸ್ಕೋಬೋದು. ಮತ್ತು ಆ ನರ್ಸರಿಗಳಲ್ಲಿ ಅವು ಈ ಕಾಂಡಗಳು ಓಡು ಕವಲುಗಳು ಇರ್ತಾವಲ್ಲ, ಅಲ್ಲಿಂದ ಚೆನ್ನಾಗಿ ಬೇರು ಬರಬೇಕು ಅಂತಂದರೆ ಕೆಳಗಡಿನ ಒಂದು ಕೆಳಗಡೆ ಇರುವಂತಲ್ಲ ಭಾಗ, ಕೆಳಗಿನ ಗೆಣ್ಣು, ಆ ಒಂದು 2 ಸೆಂಟಿಮೀಟರ್ನಷ್ಟು ಒಂದು ಭಾಗವನ್ನು ಈ ಇಂಡೋಲ್ ಬಿಟ್ರಿಕ್ ಆಮ್ಲ ಅಂತ ಒಂದು ಬೇರು ಪ್ರಚೋದಕ ಒಂದು ಪುಡಿ ಇರುತ್ತೆ, ಅದನ್ನು ನಾವು ಒಂದು ದ್ರವಣ ತಯಾರಿಸ್ಕೋಬೇಕು 1 ಗ್ರಾಮ್ನಷ್ಟು IBA ಇಂಡೋಲ್ ಬ್ಯೂಟ್ರಿಕ್ ಆಮ್ಲ ಅಂತ, ಅದನ್ನು ಸ್ವಲ್ಪ ಆಲ್ಕೋಹಾಲ್ನಲ್ಲಿ ಕರಗಿಸ್ಕೊಂಡು ಆನಂತರ 1 ಲೀಟ್ರ್ ನೀರಿನಲ್ಲಿ ಸ್ವಚ್ಛವಾದ ನೀರಿನಲ್ಲಿ ಕರಗಿಸ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಇದರಲ್ಲಿ ಈ ಓಡು ಕವಲುಗಳು ನಾವು 3 ಗೆಣ್ಣಿರೋಂಥ ಒಂದು ಕಾಂಡಗಳನ್ನು ಕತ್ತರಿಸ್ಕೊಂಡಿರ್ತೇವಲ್ಲ ಬಳ್ಳಿಗಳನ್ನ, ಅದರಲ್ಲಿ ಕೆಳಗಿನ ಭಾಗವನ್ನು ಅದ್ದಿ ಆನಂತರ ಅವುಗಳನ್ನು ನಾವು ನಾಟಿ ಮಾಡೋದ್ರಿಂದ ಉತ್ತಮವಾಗಿ ಶೀಘ್ರವಾಗಿ ಬೇರು ಬಿಡೋದಕ್ಕೆ ಅನುಕೂಲ ಆಗುತ್ತೆ. ಇದೊಂದು ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಈ ಕರಿಮೆಣಸಿನ ಬೆಳೆಯಲ್ಲಿ ಪಾಲಿಸ್ಬೇಕಾಗತ್ತೆ. ಇನ್ನು ಏಲಕ್ಕಿನಲ್ಲೂ ಕೂಡ ಇದೇ ಕ್ರಮವನ್ನೇ ಅನುಸರಿಸ್ಬೇಕು. ಮುಖ್ಯವಾಗಿ ಏಲಕ್ಕಿನೂ ಕೂಡ ಬೇರುಗಳೇನು ಆಳವಾಗಿ ಹೋಗೋದಿಲ್ಲ, ಹಾಗಾಗಿ ಎಲ್ಲೆಲ್ಲಿ ನೀರಿನ ಲಭ್ಯತೆ ಇರುತ್ತೆ ಅಲ್ಲಿ ನೀರನ್ನು ಕೊಡೋದು ಬಹಳ ಮುಖ್ಯ. ಕನಿಷ್ಠ 15 ದಿನಕ್ಕೆ ಒಂದು ಸಾರಿ ಆದರೂ ನೀರನ್ನು ಕೊಡಬೇಕಾಗತ್ತೆ. ಮತ್ತು ಈ ಕಟ್ಟೆ ಪೀಡಿತ ಒಂದು ಗಿಡಗಳನ್ನು ಕಿತ್ತು ನಾಶಪಡಿಸ್ಬೇಕು. ಈ ಬೇಸಿಗೆ ಅಂದ ತಕ್ಷಣ ಸ್ವಲ್ಪ ಕೀಟಗಳ ಹಾವಳಿ ಹೆಚ್ಚಾಗುತ್ತೆ. ರಸ ಹೀರುವಂಥ ಕೀಟಗಳು, ವಿಶೇಷವಾಗಿ ಹೇನುಗಳು, ಅವು ಈ ಕಟ್ಟೆ ರೋಗವನ್ನು ಹರಡುವಂಥವು. ಅವುಗಳ ಕಡೆಗೆ ನಿಯಂತ್ರಣದ ಕಡೆಗೆ ನಮ್ಮ ರೈತ ಬಾಂಧವರು ಗಮನವನ್ನು ಕೊಡಬೇಕಾಗುತ್ತೆ. ಬಿಸಿಲು ಜಾಸ್ತಿ ಆದಾಗೆ ಈ ಥ್ರಿಪ್ಸ್ ಕೀಟದ ಹಾವಳಿ ಕೂಡ ಜಾಸ್ತಿ ಆಗುತ್ತೆ ಈ ಏಲಕ್ಕಿನಲ್ಲಿ. ಈ ಥ್ರಿಪ್ಸ್ಗಳ ನಿಯಂತ್ರಣಕ್ಕೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಈ ಫಿಪ್ರಾನಿಲ್ ಅಂತ ಒಂದು ಕೀಟನಾಶಕ ಬರುತ್ತೆ, 5% ಅದನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಬೋದು. 1 ಮಿಲಿಲೀಟರ್ ಕೀಟನಾಶಕವನ್ನು 1 ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಇದಕ್ಕೆ ಬದಲಾಗಿ ಸ್ಪೈನೋಸ್ಯಾಡ್ ಅಂತ ಒಂದು ಕೀಟನಾಶಕ ಇದೆ, ಇದು ಸ್ವಲ್ಪ ವೆಚ್ಚದಾಯಕ ಆದ್ರೂ ಒಳ್ಳೆಯ ನಿಯಂತ್ರಣ ಕೊಡುತ್ತೆ ಅಂತ ಕಂಡುಬಂದಿದೆ. ಅಂದರೆ 0.3 ಮಿಲಿಲೀಟರ್ 1 ಲೀಟರ್ ನೀರಿಗೆ, ಅಂದರೆ 1 ಮಿಲಿಲೀಟರ್ ತೊಗೊಂಡ್ರೆ 3 ಲೀಟರ್ ನೀರಿಗೆ ಬೆರೆಸ್ಕೋಬೋದು, ಅದನ್ನು ಕೂಡ ಸಿಂಪಡಣೆ ಮಾಡ್ಬೋದು. ಇದೇ ಸಂದರ್ಭದಲ್ಲಿ ಕೊತ್ತುಗಳು ಅವುಗಳನ್ನು ಕೊರೆಯುವಂಥ ಹುಳನೂ ಕೂಡ ಬರುತ್ತೆ ಒಣ ವಾತಾವರಣ ಆಗಿರೋದ್ರಿಂದ. ಇದರ ನಿಯಂತ್ರಣಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಮತ್ತು ಈಗಾಗಲೇ ಹೇಳಿದ ಹಾಗೆ 15 ದಿನಕ್ಕೆ ಒಂದು ಸರಿ ಆದರೂ ನೀರನ್ನು ಕೊಡಬೇಕಾಗತ್ತೆ. ನೆರಳಿನ ಒಂದು ಆಶ್ರಯವನ್ನು ಹೆಚ್ಚು ಮಾಡಬೇಕಾಗತ್ತೆ ಅತಿ ಬಿಸಿಲಿನ ಒಂದು ಜಳವನ್ನು ತಡೆಯೋದಕ್ಕೆ. ಇಷ್ಟೊಂದು ಕ್ರಮಗಳನ್ನು ಈ ಏಲಕ್ಕಿ ಮತ್ತು ಕರಿಮೆಣಸಿನಲ್ಲಿ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಅನುಸರಿಸಬೇಕಾಗತ್ತೆ. ಈಗ ಒಂದು ನಾವು ಬಿಡುವನ್ನು ತೆಗೆದುಕೊಳ್ಳೋಣ, ಆ ನಂತರ ನಮ್ಮ ಈ ಸಂವಾದ ಅಥವಾ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಎದೆ ತುಂಬಿ ಹಾಡಿದೆನು ಅಂದು ನಾನು. ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನು ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ನಾನು ಎಳೆವೆ ನೀನು ಮಣಿವೆ, ನಾನು ಕರೆವೆ ನೀನು ಸುರಿವೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಮತ್ತೆ ಕಡಿತ ಉಂಟಾಗಿದೆ. ಈಗ ವಿನೋದ್, ಇನ್ನೊಂದು ವಿಚಾರ ಅಂತಂದರೆ, ಕೊಡಗು ಜಿಲ್ಲೆಯಲ್ಲಿ ಶುಂಠಿಯನ್ನು ಎಷ್ಟು ಮಟ್ಟಿಗೆ ಬೆಳೀತಾರೆ ಅಂತೀರಿ? ಒಂದು ಸಂದರ್ಭದಲ್ಲಿ ಬಹಳಷ್ಟು ಬೆಳೀತಾ ಇದ್ರು, ಈಗ ಒಂದು ಹಂತಕ್ಕೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಬೆಲೆ ಇರ್ಬೋದು ಅಥವಾ ಮಣ್ಣಿನ ಪೋಷಕಾಂಶದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಆದರೂ ಇದೆ ಹೆಚ್ಚಿನ ಬೆಳೆಗಾರರು. ಹಲೋ, ಈಗ ಮುಖ್ಯವಾಗಿ ಇದು ಶುಂಠಿ ಒಂದು ಬೇಸಾಯದ ಕಡೆಗೆ ಗಮನ ಹರಿಸೋದಕ್ಕೆ ಸೂಕ್ತ ಸಮಯ ಅಂತ ಹೇಳ್ಬೋದು. ಈಗ ನೋಡಿ, ಫೆಬ್ರವರಿ ಮಧ್ಯಮಾಗದಿಂದ ಮಾರ್ಚ್ ಪ್ರಾರಂಭದವರೆಗೂ ಕೂಡ ನೀರಾವರಿ ಆಶ್ರಯದಲ್ಲಿ ಶುಂಠಿಯನ್ನು ಪ್ರಾರಂಭ ಮಾಡ್ಬೋದು. ಇನ್ನು ವಿಶೇಷವಾಗಿ ಈಗ ಮುಂಗಾರು ಮಳೆ ಬೇಗ ಬಿದ್ದರೆ, ಬೇಗ ಬಿತ್ತನೆ ಮಾಡೋದ್ರಿಂದ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ರೋಗ ಕಡಿಮೆ ಆಗೋದಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಆದ್ದರಿಂದ ನೀರಾವರಿ ಆಶ್ರಯದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಪ್ರಾರಂಭ ಮಾಡ್ಬೋದು. ಫೆಬ್ರವರಿ ಮಧ್ಯಭಾಗದಿಂದ ಮಾರ್ಚ್ ಪ್ರಾರಂಭದಲ್ಲಿ ಹಲವಾರು ತಳಿಗಳಿದ್ದಾವೆ. ಈ IASR ಅಂತೀವಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್, ಅವರು ಸುಮಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವರದ ಅಂತ ಇದೆ, ಮಹಿಮಾ ಅಂತ ಇದೆ, ರಜತ ಅಂತ ಇದೆ. ಇದಲ್ಲದೆ ಸುಪ್ರಭ, ಸುರುಚಿ, ಸುರುವಿ, ಸುರವಿ, ಸುಭದ, ಹಿಮಗಿರಿ, ಅಚಿರ, ಕಾರ್ತಿಕ ಹೀಗೆಲ್ಲ. ಜೊತೆಗೆ ನಮ್ಮ ಸಾಂಪ್ರದಾಯಿಕ ಹಿಂದಿನಿಂದಲೂ ಬಳಸ್ಕೊಂಡು ಬರ್ತಾ ಇರುವಂಥ ಚೀನಾ ಅಂತ ಒಂದು ತಳಿ ಇದೆ, ಮಾರನ್ನು, ರಿಯೋಡಿ ಜನರು, ಇಂಥ ಸುಮಾರು ತಳಿಗಳು ಇದ್ದಾವೆ. ಮುಖ್ಯವಾಗಿ ನಾವು ಜಮೀನನ್ನು ಒಂದು 4-5 ಸಾರಿ ಚೆನ್ನಾಗಿ ಉಳುಮೆ ಮಾಡಿಕೊಂಡು ಹದ ಮಾಡ್ಕೋಬೇಕು, ಅಥವಾ ಅಗತನು ಮಾಡೋದ್ರ ಮೂಲಕನೂ ಕೂಡ ಮಣ್ಣನ್ನು ಹದಕ್ಕೆ ತರಬಹುದು. 1 ಮೀಟರ್ ಅಗಲ, 15 ಸೆಂಟಿಮೀಟರ್ ಎತ್ತರ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರುವಂಥ ಮಡಿಗಳನ್ನು ಮಾಡ್ಕೋಬೇಕಾಗತ್ತೆ. ಒಂದು ಮಡಿಗೂ ಇನ್ನೊಂದು ಮಡಿಗೂ ಒಂದು 50 ಸೆಂಟಿಮೀಟರ್ನಷ್ಟು ಅಂತರ ಇರಬೇಕಾಗತ್ತೆ. ಈಗ ಮತ್ತೆ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ದೂರವಾಣಿ ಸಂಪರ್ಕದಲ್ಲಿ ಮತ್ತೆ ವ್ಯತ್ಯಯ ಉಂಟಾಗಿದೆ. ಒಂದು ಮಡಿಗೂ ಇನ್ನೊಂದು ಮಡಿಗೂ 40 ಸೆಂಟಿಮೀಟರ್ ಅಂತರ ಇರಬೇಕು. ಈ ಅಂತರದಲ್ಲಿ ನಾವು ಏರ್ಗಳನ್ನು ಮಾಡ್ಕೋಬೇಕಾಗತ್ತೆ ನೀರಾವರಿ ಆಶ್ರಯದಲ್ಲಿ. ಇನ್ನು ಮುಖ್ಯವಾಗಿ ಎಲ್ಲೆಲ್ಲಿ ಗೆಡ್ಡೆ ಕೊಳೆ ರೋಗ, ಇದು ಬಹಳ ಮುಖ್ಯವಾದಂಥ ಒಂದು ಶುಂಠಿಗೆ ಬರುವಂಥ ರೋಗ. ವಿಶೇಷವಾಗಿ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಈ ಮಣ್ಣಲ್ಲಿ ನೀರು ಹೆಚ್ಚಾಗಿ ಇರುತ್ತೆ ಅಂತಹ ಒಂದು ಕಡೆಗಳಲ್ಲಿ ಗೆಡ್ಡೆ ಕೊಳೆ ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ಬೇರು ಗಂಟು ಹುಳು ಕೂಡ, ಅದರ ಬಾಧೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತೆ. ಅಂತಹ ಕಡೆಗಳಲ್ಲಿ ಈ ಮಡಿಗಳಿಗೆ ಪಾಲ್ತಿನ ಹಾಳೆಯನ್ನು ಒದಿಸ್ಬೇಕಾಗತ್ತೆ. ಒದಿಸಿ ಈ ಸುಡು ಬಿಸಿಲಲ್ಲಿ ಬಿಡಬೇಕಾಗತ್ತೆ ಒಂದು ತಿಂಗಳವರೆಗೂ ಆದ್ರೂ. ಇದರಿಂದ ಏನಾಗುತ್ತೆ, ಸೂರ್ಯನ ಒಂದು ಬಿಸಿಲಿಂದ ಅದು ಚೆನ್ನಾಗಿ ಒಂದು ರೀತಿ ನಿರ್ಜೀವೀಕರಣ ಕ್ರಿಯೆಗೆ ಒಳಪಡುತ್ತೆ ಮಣ್ಣು. ಈ ಒಂದು ಕ್ರಮವನ್ನು ಎಲ್ಲೆಲ್ಲಿ ಈ ಗೆಡ್ಡೆ ಕೊಳೆ ರೋಗ ಮತ್ತು ಈ ಬೇರು ಗಂಟು ಹುಳು ಬಾಧೆ ಇದೆಯಲ್ಲ, ಅಲ್ಲಿ ಕಂಡುಬರುವಂಥ ಕಡೆಗಳಲ್ಲಿ ಇದನ್ನ ಬಳಸ್ಕೋಬೇಕಾಗತ್ತೆ. ಇನ್ನು ಈ ಶುಂಠಿ ಗೆಡ್ಡೆಗಳನ್ನು ನಾಟಿ ಮಾಡೋ ಒಂದು ಕ್ರಮಕ್ಕೆ ಬಂದರೆ, ನಾವು ಈ ಕತ್ತರಿಸಿ ತೆಗೆದಂಥ ಈ ಬೇರು ಕಾಂಡಗಳ ಭಾಗದಿಂದನೇ ಅದನ್ನ ನಾವು ಅಭಿವೃದ್ಧಿ ಮಾಡೋದು. ಗೆಡ್ಡೆಗಳು ಅಂತೀವಿ ಶುಂಠಿ ಗೆಡ್ಡೆ ಅಂತ. ಇವುಗಳನ್ನು ನಾವು ಎಚ್ಚರಿಕೆಯಿಂದ ಒಂದು ಸಂರಕ್ಷಿಸಿ ನಾವು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು 1 ಇಂಚಿಂದ 2 ಇಂಚು ಉದ್ದ ಇರೋ ರೀತಿಯಲ್ಲಿ ಮಾಡಿಕೊಂಡು, ಮತ್ತು ಅದರ ತೂಕ ಒಂದು 25-30 ಗ್ರಾಮ್ನಷ್ಟು ಇರಬೇಕಾಗತ್ತೆ ತೂಕ. ಕನಿಷ್ಠ ಒಂದಾದರೂ ಗೆಂಡಿದ್ದೇ ಇರಬೇಕು, 1 ಅಥವಾ 2 ಗೆಣ್ಣುಗಳು, ಮೊಗ್ಗುಗಳು ಒಂದು ರೀತಿ ಕಾಣುವಂಥ ರೀತಿಯಲ್ಲಿ ಇದ್ರೆ ಇನ್ನೂ ಒಳ್ಳೆಯದು. ಅಂದರೆ ನಾವೀಗ 1 ಹೆಕ್ಟೇರ್ ಪ್ರದೇಶ ಅಂತ ಅಂದರೆ ನಮಗೆ 1,500 ಕಿಲೋಗ್ರಾಮ್ನಿಂದ 1,800 ಕಿಲೋಗ್ರಾಮ್ನಷ್ಟು ಈ ಬಿತ್ತನೆ ಬೀಜದ ಗೆಡ್ಡೆಗಳು ಬೇಕಾಗ್ತವೆ. ಇವುಗಳನ್ನು ನಾವು ಉಪಚಾರಕ್ಕೆ ಒಳಪಡಿಸ್ಬೇಕಾಗತ್ತೆ. ಮುಖ್ಯವಾಗಿ ಈ ಮ್ಯಾಂಕ್ರೋಜಬ್ ಅಂತ ಒಂದು ಶಿಲೀಂದ್ರನಾಶಕ ಬರುತ್ತೆ, ಅದನ್ನು 1 ಲೀಟ್ರ್ ನೀರಿಗೆ 3 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಅದರಲ್ಲಿ ಗೆಡ್ಡೆಗಳನ್ನು 1-4 ಗಂಟೆ ಕಾಲ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಅದ್ದಬೇಕಾಗತ್ತೆ. 30 ನಿಮಿಷದ ಕಾಲ ಅದ್ದಬೇಕಾಗತ್ತೆ, 1/2 ಗಂಟೆ. ಆಮೇಲೆ ನೆಲದಲ್ಲಿ 3-4 ಗಂಟೆ ಅವುಗಳನ್ನ ಒಣಗಿಸ್ಕೋಬೇಕಾಗತ್ತೆ. ಒಣಗಿಸ್ಬಿಟ್ಟು ಆ ಒಂದು ನಮ್ಮ ಏನು ಮಡಿ ಮಾಡ್ಕೊಂಡಿರ್ತೀವಲ್ಲ ಏರು ಮಡಿಗಳನ್ನು, ಅದರಲ್ಲಿ ಸುಮಾರು 20-25 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ, ಮತ್ತು ಸಾಲಿನಲ್ಲೂ ಕೂಡ ಒಂದು ಗಡ್ಡೆಯಿಂದ ಇನ್ನೊಂದು ಗಡ್ಡೆಗೆ 20-25 ಸೆಂಟಿಮೀಟರ್ ಅಂತರ ಇರೋ ರೀತಿಯಲ್ಲಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಇನ್ನೊಂದು ಕೆಲವು ಸಂದರ್ಭದಲ್ಲಿ ಈ ಬಿತ್ತನೆ ಶುಂಠಿಯನ್ನು ಕೈಯಿಂದ ಮಾಡಿದಂಥ ಸಣ್ಣ ಸಣ್ಣ ಗುಂಡಿನಲ್ಲಿ ಹಾಕಿ ಚೆನ್ನಾಗಿ ಕಳೆದಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಸ್ವಲ್ಪ ಮಣ್ಣನ್ನು ಕೂಡ ಗುಂಡಿನಲ್ಲಿ ಹಾಕಿ ಸಮ ಮಾಡುವಂಥ ಒಂದು ಕ್ರಮನೂ ಕೂಡ ಅನುಸರಿಸ್ತಾರೆ. ಈ ರೀತಿ ಮಾಡ್ಕೋಬೋದು. ಆದರೆ ಈಗ ಶುಂಠಿ ಒಂದು ಬೆಲೆನೇ ಕಡಿಮೆ ಆಗಿರೋದ್ರಿಂದ ಅವರಿಗೆ ಈ ಬಿತ್ತನೆ ಗಡ್ಡೆಗಳು ಕೂಡ ಲಭ್ಯವಾಗ್ಬೋದು ಅಂತ ನಾವು ಅಂದ್ಕೋಬೋದು. ಈ ಬಿತ್ತನೆ ಗಡ್ಡೆಗಳಿಗೆ ಸಾಕಷ್ಟು ಒಂದು ವೆಚ್ಚದಾಯಕ ಆಗಿದ್ದಾಗ, ಬೆಲೆ ಇದ್ದಾಗ ಈ ಸಸಿಗಳನ್ನೇ ಮಾಡ್ಕೋಬೋದಂತೆ. ಒಂದೊಂದು ಗಡ್ಡೆ ಇರುವಂಥ ಒಂದು ತುಂಡುಗಳನ್ನು ಬಳಸ್ಕೊಂಡು ಶುಂಠಿ ಒಂದು ಸಸಿಗಳನ್ನು ಮಾಡಿಕೊಂಡು ಆ ಸಸಿಗಳನ್ನು ನಾಟಿ ಮಾಡ್ಬೋದು ಅಂತ ಆ ಒಂದು ಕ್ರಮನೂ ಕೂಡ ಇದೆ. ಆದರೆ ಯಾವಾಗ ಶುಂಠಿ ಗಡ್ಡೆಗೆ ಹೆಚ್ಚಿನ ಬೆಲೆ ಇರುತ್ತೆ, ಅದು ಬೀಜದ ಗಡ್ಡೆಗೆ, ಅಂಥ ಸಂದರ್ಭದಲ್ಲಿ ನಮ್ಮ ರೈತ ಬಂಧುವರು ಅದನ್ನು ಬಳಸ್ಕೊಳ್ತಾರೆ. ಮುಖ್ಯವಾಗಿ ಈಗ ಈ ಒಂದು ಕ್ರಮ ಹೇಗೆ ಅಂದರೆ, ಈ ಆರೋಗ್ಯಕರ ಶುಂಠಿ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಮೊದಲಿಗೆ ಆಯ್ಕೆ ಮಾಡ್ಕೊಂಡ್ಮೇಲೆ ನಾನು ಈಗಾಗಲೇ ಮೊದಲೇ ಹೇಳಿದಾಗೆ 3% ಮ್ಯಾಂಕೋಜಬ್ ಒಂದು ಶಿಲೀಂದ್ರನಾಶಕ ಮತ್ತು 0.075% ಕ್ವಿನಾಲ್ಫಾಸ್ ದ್ರಾವಣದಲ್ಲಿ ಒಂದು 1/2 ಗಂಟೆ ಕಾಲ ಅದ್ದಿ ಆನಂತರ ಚೆನ್ನಾಗಿ ಗಾಳಿ ಆಡುವಂಥ ಕಡೆ ಶೇಖರಿಸ್ಬೇಕು. ಒಂದು ಈ ಗಡ್ಡೆ ಕೊಳೆ ರೋಗದ ಒಂದು ನಿಯಂತ್ರಣಕ್ಕೆ, ಇನ್ನೊಂದು ಏನು ಅಂತಂದರೆ ಕೆಲವು ಕೀಟಗಳು ಕೂಡ ಇರ್ತವೆ, ಶಲ್ಕ ಕೀಟಗಳಾಗ್ಬೋದು, ಬೇರೆ ಕೀಟಗಳು, ಅವುಗಳ ಒಂದು ನಾಶ, ಅವುಗಳನ್ನು ನಾಶ ಮಾಡೋದಕ್ಕೂ ಕೂಡ, ಜೊತೆಗೆ ಈ ಮಣ್ಣಿಂದ ಏನಾದರೂ ಕೀಟಗಳು ಹಾವಳಿ ಮಾಡೋದ್ರಿಂದ ಗಡ್ಡೆಗಳಿಗೆ, ಅಂಥ ಒಂದು ಗಡ್ಡೆಗಳ ನಿಯಂತ್ರಣಕ್ಕೂ ಇದನ್ನ ಬಳಸ್ಕೋಬೇಕಾಗತ್ತೆ. ನಾಟಿ ಮಾಡೋದಕ್ಕೆ 1 ತಿಂಗಳ ಮೊದಲು ಈ ಬೇರು ಕಾಂಡಗಳನ್ನು ಒಂದೊಂದು ಮೊಗ್ಗು ಇರೋ ರೀತಿಯಲ್ಲಿ, ಅಂದರೆ ಒಂದು 4-6 ಗ್ರಾಂ ತೂಕ ಇರೋ ರೀತಿಯಲ್ಲಿ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೋಬೇಕು. ಕತ್ತರಿಸ್ಕೊಂಡು 0.3% ಮ್ಯಾಂಕೋಜಬ್ ಅಥವಾ ಈ ಶಿಲೀಂದ್ರನಾಶಕ ದ್ರಾವಣದಲ್ಲಿ 30 ನಿಮಿಷ ಕಾಲ ಅದ್ದಬೇಕಾಗತ್ತೆ. ಆಮೇಲೆ ಈ ಅರೆ ಕಳೆತಂತ ಈ ತೆಂಗಿನ ನಾರು ಮತ್ತು ಎರೆಹುಳು ಗೊಬ್ಬರ ಒಂದು ಮಿಶ್ರಣ 75% ತೆಂಗಿನ ನಾರಿಂದು 25% ಎರೆಹುಳು ಗೊಬ್ಬರ ಇವುಗಳನ್ನು ಮಿಶ್ರಣ ಮಾಡಿಕೊಂಡು ಇದಕ್ಕೆ 1 ಕಿಲೋಗ್ರಾಂನಷ್ಟು, ಈ ಮಿಶ್ರಣಕ್ಕೆ 10 ಗ್ರಾಂನಷ್ಟು ಟ್ರೈಕೋಡರ್ಮ ಅಥವಾ ಈ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತಾರೆ, PGPR ಅಂತ, ಅದನ್ನು ಮಿಶ್ರಣ ಮಾಡಿಕೊಂಡು ಈ ಪ್ರೋಟ್ರೇ ಅಂತಾರೆ ಸಸ್ಯ ಹಿಡಿಕೆಗಳು, ಅದಕ್ಕೆ ಇದನ್ನು ಈ ನರ್ಸರಿ ಮಿಶ್ರಣವನ್ನು ತುಂಬಬೇಕಾಗತ್ತೆ. ತುಂಬಿಟ್ಟು ಈ ಮ್ಯಾಂಕ್ರೋಜಬ್ ದ್ರಾವಣದಲ್ಲಿ ಎದ್ದು ತೆಗೆದಂಥ ಶುಂಠಿ ಗಿಣ್ಣುಗಳನ್ನು ಈ ಸಸ್ಯ ಹಿಡಿಕೆಗಳು ಅಥವಾ ಈ ಪ್ರೋಟ್ರೇ ಅಂತ ಹೇಳಿವಲ್ಲ ಅದರಲ್ಲಿ ನೆಡಬೇಕಾಗತ್ತೆ. ಈ ಪ್ರೋಟ್ರೇಗಳನ್ನು ನೆರಳು ಪರದೆ ಅಥವಾ ನೆರಳು ಮರದ ಅಡಿಯಲ್ಲಿ ಇಡಬೇಕಾಗತ್ತೆ. ಅಗತ್ಯ ಇರುವಷ್ಟು ನೀರನ್ನು ರೋಸ್ ಕ್ಯಾನ್ ಅಥವಾ ಸ್ಪ್ರಿಂಕ್ಲರ್ ಮೂಲಕ ಒದಗಿಸ್ಬೋದು. 30-40 ದಿನದಲ್ಲಿ ಸಸಿಗಳು ನಾಟಿ ಮಾಡೋದಕ್ಕೆ ಸಿದ್ಧ ಆಗ್ತವೆ. ಈ ಸಸಿಗಳನ್ನು ಕೂಡ ಬಳಸ್ಕೋಬೋದು. ಆದರೆ ಒಂದು ನಮ್ಮ ತಜ್ಞರು ಏನು ಹೇಳ್ತಾರೆ ಅಂದರೆ, ಗಡ್ಡೆಗಳು ಕಡಿಮೆ ಒಂದು ಬೆಲೆಗೆ ಸಿಗುವಾಗ ಈ ನಿರ್ವಹಣಾ ವೆಚ್ಚ ಹೆಚ್ಚಾಗ್ಬೋದು. ಹೌದು, ಆದ್ದರಿಂದ ಗಡ್ಡೆನೇ ಬಳಸೋದು ಒಳ್ಳೆಯದು ಅಂತಲೂ ಹೇಳ್ತಾರೆ. ಆದರೆ ಈ ಬಿತ್ತನೆ ಗಡ್ಡೆಗಳ ಬೆಲೆ ಹೆಚ್ಚಿದ್ದಾಗ ಕೆಲವು ಸಂದರ್ಭದಲ್ಲಿ ನಮಗೆ ಬೇಕಾದಂಥ ತಳಿಯ ಗಡ್ಡೆಗಳು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯೂ ಕೂಡ ನಾವು ಶುಂಠಿ ಬೆಳೆಯನ್ನು ಪ್ರಾರಂಭ ಮಾಡಬಹುದು. ಹೌದು, ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಬಿತ್ತನೆ ಬೀಜಗಳಿಗೆ ಹೆಚ್ಚು ಬೆಲೆ ಕೊಟ್ಟು ತಗೊಂಡಾಗ, ಹೌದು, ಮತ್ತೆ ಇಳುವರಿಯಲ್ಲಿ ಬೆಲೆ ಸಿಗದಾಗ ಕೂಡ ನಷ್ಟ ಅನುಭವಿಸಿದೆ ಕೆಲವರು. ನೋಡಿ, ನಿಮಗೆ ಇಲ್ಲಿ 1.5 ಟನ್ನಿಂದ 1.8 ಟನ್ನಷ್ಟು ಇರಬೇಕಾಗತ್ತೆ ಬೀಜಗಳು. ಹಾಂ, ಅಂದರೆ ಅಲ್ಲಿಗೆ 15 ಕ್ವಿಂಟಾಲ್ನಿಂದ ಹೆಚ್ಚು ಕಮ್ಮಿ 18 ಕ್ವಿಂಟಾಲ್ನಷ್ಟು ಬೇಕಾಗತ್ತೆ ಎಕರೆಗೆ, ಹೆಕ್ಟೇರ್ಗೆ 2.5 ಎಕರೆಗೆ. ಹೌದು, ಅಂದರೆ ಸಾಕಷ್ಟು ಅವರು ವ್ಯಯಿಸ್ಬೇಕಾಗತ್ತೆ ಹಣವನ್ನು. ಈ ರೀತಿ ಮಾಡಿಕೊಂಡು ಅಲ್ಲಿ 3 ಗಿಂಡಿರುವಂಥ ಗಡ್ಡೆಗಳನ್ನು ಬಳಸ್ಕೊಳ್ತಾ ಇರ್ತೀವಿ. ಇದು ಒಂದೊಂದು ಗಿಂಡಿಗೆ ನಾವು ಬೆಳೆಸ್ಕೋಬೋದು. ಇದ್ರ ಕಡೆಗೂ ಕೂಡ ನಮ್ಮ ರೈತ ಬಾಂಧವರು ಗಮನ ಹರಿಸ್ಬೋದು ಅಂತ ನಾವು ಹೇಳೋಣ. ಮತ್ತೆ ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬರ ಧ್ಯೇಯ ಮಂತ್ರವಾಗಲಿ. ಮತ್ತೆ ರೈತ ಬಾಂಧವರೇ, ತಮಗೆ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಾವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, STD ಕೋಡ್ 0827. ಇನ್ನು ವಿನೋದ್, ಈಗ ನಮ್ಮ ಜಿಲ್ಲೆಯಲ್ಲಿ ರೋಬಸ್ಟ ಕಾಫಿಯ ಕೊಯ್ಲು ನಡೀತಾ ಇದೆ. ಹೌದು ಸರ್, ಅರೇಬಿಕಾದ್ದು ಎಲ್ಲ ಮುಗಿದೋಗಿದೆ ಅಂತ ನಾವು ಅಂದ್ಕೋಬಹುದು. ಆದರೆ ನಾವು ಉತ್ತಮ ಗುಣಮಟ್ಟದ ಒಂದು ಕಾಫಿಯನ್ನು ಉತ್ಪಾದನೆ ಮಾಡಬೇಕು ಅಂತ ಅಂದರೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ನಾವು ಕೊಯ್ಲು ಮಾಡೋದಕ್ಕೆ 80% ಹಣ್ಣಾಗಿರಬೇಕು ಕಾಫಿ ಗಿಡದಲ್ಲಿ, ಎಲ್ಲ ಕಾಫಿ ಹಣ್ಣುಗಳಾಗಿರಬೇಕಾಗತ್ತೆ. ಅಂಥ ಒಂದು ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಹಂತದಲ್ಲಿ ಕೊಯ್ಲು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಮತ್ತು ಈ ಹಣ್ಣು ಮತ್ತು ಕಾಯಿಯನ್ನು ನಾವು ಪ್ರತ್ಯೇಕ ಮಾಡಿ ಒಣಗಿಸಿದರೆ ಇನ್ನೂ ಒಳ್ಳೆಯದು. ಕೆಲವು ಸಂದರ್ಭದಲ್ಲಿ ಇನ್ನೂ 20% ಉಳಿದಿರುತ್ತಲ್ಲ, ಕಾಯಿ ಅಥವಾ ದೋರ್ಗಾಯಿ ಅಂತೀವಲ್ಲ, ಆ ಒಂದು ಅಂಥದ್ದಿದ್ದರೆ ಅವುಗಳನ್ನು ಪ್ರತ್ಯೇಕ ಮಾಡಿ ಒಣಗಿಸೋದು ಇನ್ನೂ ಒಳ್ಳೆಯದು. ಮತ್ತು ಈ ಸಿಮೆಂಟ್ ಕಾಂಕ್ರೀಟ್ ಕಣ, ಅದರಲ್ಲಿ ಒಣಗಿಸೋದು ಬಹಳ ಮುಖ್ಯ. ಒಂದು ಏನು ಗುಣಮಟ್ಟದ ದೃಷ್ಟಿಯಿಂದ ನಾವು ಬಯಲಲ್ಲಿ ಏನಾದರೂ ಒಣಗಿಸುವಾಗ ಕಲ್ಲು ಮಣ್ಣು ಇಂಥ ಬೇರೆ ಪದಾರ್ಥಗಳು ಅದ್ರ ಜೊತೆ ಮಿಶ್ರ ಆಗದಂಗೆ ಕಲುಷಿತ ಆಗದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಈ ಕಾಫಿ ಕೊಯ್ಲು ಮಾಡುವಾಗ ಕಸ ಹೆಚ್ಚಾಗಿ ಬರೋದರಿಂದ ಅನ್ನ ನಾವು ಶುದ್ಧ ಮಾಡಬೇಕಾಗತ್ತೆ. ಮತ್ತು ಈ ಕಾಂಕ್ರೀಟ್ ಕಣದಲ್ಲಿ ನಾವು ಒಣಗಿಸೋದಾದರೆ 8 cm ದಪ್ಪ ಇರಬೇಕಾಗತ್ತೆ, ಅದನ್ನು ಒಣಗಿಸುವಂಥ ದಪ್ಪ. ಅದಕ್ಕಿಂತ ಹೆಚ್ಚಿಗೆ ನಾವು ಜಾಸ್ತಿ ಹಾಕ್ಕೊಂಡು ಒಣಗಿಸಿದ್ರೆ ಸರಿಯಾಗಿ ಒಣಗೋದಕ್ಕೆ ಆಗೋದಿಲ್ಲ. ಮತ್ತು ಅವನ್ನ 4-5 ಬಾರಿ ಕೈಯಾಡಿಸ್ತಾ ಇರಬೇಕಾಗತ್ತೆ, ಯಾಕೆಂದರೆ ಮೇಲೆ ಕೆಳಗೆ ಆ ರೀತಿ ಮಾಡ್ತಾ ಇರಬೇಕಾಗ ಎಲ್ಲನೂ ಕೂಡ ಬಿಸಿಲಿಗೆ ಚೆನ್ನಾಗಿ ಒಣಗೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಬೆಳಗ್ಗೆನ ಒಣಗಿಸಿರ್ತೀವಿ, ಮತ್ತೆ ಸಂಜೆ ಆಗ್ತಿದ್ದಂಗೆ ಮಂಜು ಬೀಳೋದು ರಾತ್ರಿ ಹೊತ್ತು, ಈ ಸಮಸ್ಯೆ ಇದ್ದಿರುತ್ತೆ. ಅದರಿಂದ ಮತ್ತೆ ಗುಡ್ಡೆ ಮಾಡಬೇಕು, ಗುಡ್ಡೆ ಮಾಡಿ ಟಾರ್ಪಲ್ಲು ಅದನ್ನೆಲ್ಲ ಹೊದಿಸ್ಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಈಗ ಬಯಲಲ್ಲೇ ನಾವು ಒಣಗಿಸ್ಬೇಕು ಅಂತಂದರೆ ಟಾರ್ಪಲ್ಗಳು ಕೂಡ ಕೆಲವರು ಬಳಸ್ಕೊಂಡು ಒಣಗಿಸ್ಬೋದು, ಅದು ಒಂದು ಕ್ರಮನೂ ಕೂಡ ಇದೆ. ಮತ್ತು ಬೆಳಗ್ಗೆ ಹೊತ್ತು ಕೂಡ ಮಂಜು ಕಡಿಮೆ ಆದಮೇಲೆ ಸೂರ್ಯನ ಒಂದು ಶಾಖ ಜಾಸ್ತಿ ಆದಮೇಲೆ ಅವನ್ನು ಮತ್ತೆ ನಾವು ಹರಡಬೇಕಾಗತ್ತೆ. ಈ ರೀತಿ ನಾವು ಕ್ರಮವನ್ನು ಅನುಸರಿಸ್ಬೇಕಾಗತ್ತೆ. ಆಮೇಲೆ ಸ್ವಲ್ಪ ದಿನ, ಒಂದು 3-4 ದಿನ ಆದಮೇಲೆ ಕೈಯಲ್ಲಿ ಹಿಡಿದು ಅವುಗಳನ್ನು ಅಲ್ಲಾಡಿಸಿದಾಗ ಬೀಜಗಳು ಶಬ್ದ ಬರಬೇಕು, ಅಂಥ ಸಂದರ್ಭದಲ್ಲಿ ನಾವು ಚೆನ್ನಾಗಿ ಒಣಗಿದೆ ಅಂತ ಅಂದ್ಕೋಬೋದು. ಈ ಒಂದು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಕಾಫಿ ಚೀಲಕ್ಕೆ ತುಂಬುವಾಗಲೂ ಕೂಡ ಶುದ್ಧವಾದ ಚೀಲಗಳು ಬಳಸ್ಕೋಬೇಕು. ಯಾವುದೇ ಕೀಟನಾಶಕ ಇವನ್ನೆಲ್ಲ ಬಳಸಿರುವಂಥ ಒಂದು ಕೀಟನಾಶಕಗಳನ್ನು ನಾವು ಗುಣಿಚೀಲಗಳನ್ನು ಬಳಸಬಾರದು. ಈಗ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಹಾಂ ನಮಸ್ತೆ. ಹಲೋ ಹಲೋ ಹೇಳಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ತಾವು? ನಾನು ಭಾಗಮಂಡಲದಿಂದ. ಹಾಂ ಹೇಳಿ. ವೆಂಕಟರಮಣ ಅವರ? ವೆಂಕಟರಮಣ, ಬಾರಿಕೆ ವೆಂಕಟರಮಣ ಅವರು. ವೆಂಕಟರಮಣ ಅವರ ಹೇಳಿ ಹೇಳಿ, ಕೇಳ್ತಾ ಇದೆ, ಮಾತಾಡಿ. ತಮ್ಮಿಬ್ಬರಿಗೂ ನಮಸ್ಕಾರಗಳು. ಹಾಂ ಹೇಳಿ. ನಾಳೆ ನಮ್ಮ ಪೂಜ್ಯ ಗಾಂಧೀಜಿ ಅವರ ಪುಣ್ಯತಿಥಿ ಅಂತ ನನಗೆ ವಿಷಯ ಗೊತ್ತಿದೆ. ಹಾಗೆ ತಾವು ರೇಡಿಯೋದಲ್ಲಿ ಹೇಳಿದ್ರಿ, ಪೂಜ್ಯ ಮಹಾತ್ಮ ಗಾಂಧಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಒಂದು ಮೊದಲಾಗಿ ನಾನು ಪ್ರಾರ್ಥನೆ. ಸರಿ, ಒಳ್ಳೇದು. ತಾವು ಈಗ ತಾನೇ ಕುಷ್ಠರೋಗದ ಬಗ್ಗೆ ಹೇಳಿದ. ಹೌದೌದು. ಮಾನ್ಯ ಪೂಜ್ಯ ಗಾಂಧೀಜಿ ಅವರು ಸ್ವತಃ ಸಬರಮತಿ ಆಶ್ರಮದಲ್ಲಿ ಹೌದು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ ನಾನು ಕೇಳಿದ್ದೀನಿ. ಎಷ್ಟು ಒಂದು ಕಾಳಜಿ ಇತ್ತು ಅಂತ ನಾವು ತಿಳ್ಕೊಳ್ಬೇಕಾಗ. ಸರಿ ವೆಂಕಟರಮಣ ಅವ್ರೀಗ ಸಮಯ ಆಗ್ತಾ ಬಂತು, ಮತ್ತೆ ಇದ್ರ ಬಗ್ಗೆ ಮಾತಾಡೋಣ ಮುಂದಿನ ಸರಿ. ಈಗ ವಿನೋದ್, ಕಾಫಿ ಒಂದು ಧಾರಣೆಗಳನ್ನ ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,400 ರೂಪಾಯಿಯಿಂದ 24,100 ರೂಪಾಯಿ, ಅರಬಿಕಾ ಚೆರಿ 12,500 ರೂಪಾಯಿಯಿಂದ 13,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,200 ರೂಪಾಯಿಯಿಂದ 20,700 ರೂಪಾಯಿ, ರೋಬಸ್ಟಾ ಚೆರಿ 11,800 ರೂಪಾಯಿಯಿಂದ 12,700 ರೂಪಾಯಿಗಳು. ವಿನೋದ್, ಮತ್ತೆ ನಮ್ಮ ಎಲ್ಲ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಖಂಡಿತ ಸರ್, ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಈಗ ನಿಧನ ಸುದ್ದಿ. ಕೊಡಗರಹಳ್ಳಿ ಗ್ರಾಮದ ಐಐಟಿ ಮನೆ ದಿವಂಗತ ರಾಮಪ್ಪ ಅವರ ಮಗ ಗೋಪಾಲ ಮಣಿ ಇಂದು ನಿಧನರಾದರು. 76 ವರ್ಷ ಪ್ರಾಯದ ಐಐಟಿ ಗೋಪಾಲ ಮಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಫೈನಾನ್ಸ್, ಮೈಕ್ರೋಫೈನಾನ್ಸ್ ಮತ್ತೆ ಪಾನ್ ಬ್ರೋಕರ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿನ ಕಡ್ಡಾಯ ಆಗಿ ಪಾಲನೆ ಮಾಡಕೂತ ಜಿಲ್ಲಾಧಿಕಾರಿ ವೆಂಕಟರಾಜವ್ ನಿರ್ದೇಶನ ಕೊಟ್ಟಳು. ಮಡಿಕೇರಿ ಪ್ಯಾಟನ ತಮ್ಮ ಕಚೇರಿ ಸಭಾಬಡಲಿ ಮೈಕ್ರೋಫೈನಾನ್ಸ್ ಮತ್ತೆ ಪಾನ್ ಬ್ರೋಕರ್ಗಳ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದವು. ಆರ್ಬಿಐ ಮಾರ್ಗಸೂಚಿನಂಗೆ 2 ಲಕ್ಷಕ್ಕೆ ಮುಟ್ಟ ಮಾತ್ರ ಸಾಲ ಕೊಡಕ, ಸಾಲ ಕೊಡಕನ ಸಾಲ ತಗೊಂಡೋಕೆ ವಾಪಸ್ ಕಟ್ಟಿಕೆ ಆದೇನ ಇಲ್ಲೆನ ತ ನೋಡಿ ಸಾಲ ಕೊಡಕು, ಸಾರ್ವಜನಿಕರಿಗೆ ತೊಂದರೆಯಾಗದಂಗೆ ಗಮನ ಹರಿಸಕು, ಅದು ಬಿಟ್ಟು ದೌರ್ಜನ್ಯ ನಡೀತಿರೋದು ಕಂಡು ಬಂದರೆ ನಿಯಮಾನುಸಾರ ಕ್ರಮ ತಗೊಂಡವೇತ ಜಿಲ್ಲಾಧಿಕಾರಿಯು ಹೇಳಿದವು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಮಾತಾಡಿ, ಒಬ್ಬಂಗೆ 9 ಕಂಪನಿಗೆ ಸಾಲ ಕೊಟ್ಟಿರೋದು ಕಂಡು ಬಂದುಟು ಸಾಲ ಕೊಡಕನ ಪರಿಶೀಲನೆ ನಡೆಸಿಕೊಡಕೂತ ಹೇಳಿದವು. ಈ ಸಂದರ್ಭ ಐಪಿಎಸ್ ಅಧಿಕಾರಿ ಬೆನಕ ಪ್ರಸಾದ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತದ ವತಿಯಿಂದ ಭಾಗಮಂಡಲದಲ್ಲಿ ಮಡಿಕೇರಿ ತಲಕಾವೇರಿ ಮತ್ತು ನಾಪೋಕ್ಲು ತಲಕಾವೇರಿ ರಸ್ತೆಗೆ ಕೂಡುವಲ್ಲಿ ಕಾವೇರಿ ಹೊಳೆಗೆ ಅಡ್ಡಾಗಿ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿನ ಉದ್ಘಾಟನಾ ಕಾರ್ಯಕ್ರಮ ಇದೇ 31ರ ಮಧ್ಯಾಹ್ನ 3 ಗಂಟೆಗೆ ಭಾಗಮಂಡಲದಲ್ಲಿ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಹೆಂಗೆ, ಜಲಸಂಪನ್ಮೂಲ ಇಲಾಖೆಯ ಸಚಿವರಾದ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭ ಸಂಸದರು, ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ಜಿಲ್ಲಾಡಳಿತ ಹಂಗೆ ಸರ್ವೋದಯ ಸಮಿತಿ ವತಿಯಿಂದ ಹುತಾತ್ಮರ ದಿನದ ನಿಟ್ಟಿನಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಚಿತಾಭಸ್ಮನ ಇದೇ 31ರ ನಾಳೆ ಬೆಳಗ್ಗೆ 9:30 ಗಂಟೆಗೆ ಮಡಿಕೇರಿ ಪೇಟೆನ ಜಿಲ್ಲಾಡಳಿತ ಭವನದ ಜಿಲ್ಲಾ ಖಜಾನಾ ಕಚೇರಿಯಿಂದ ಮೆರವಣಿಗೆಯಲ್ಲಿ ತಕ್ಕೊಂಡು ಹೋಗಿ ಗಾಂಧಿ ಮಂಟಪದಲ್ಲಿ ಇಟ್ಟು ಸರ್ವಧರ್ಮ ಪ್ರಾರ್ಥನೆ ನಡೆಸಲಾದೇತ ಜಿಲ್ಲಾಧಿಕಾರಿ ವೆಂಕಟರಾಜವು ತಿಳಿಸಿದರು. ಹಂಗೇನೆ ನಾಳೆ ಸಾಯಂಕಾಲ 6:30 ಗಂಟೆಗೆ ಗಾಂಧಿ ಭವನದಲ್ಲಿ ಗಾಂಧಿ ನಮನ ಗಾಯನ ಕಾರ್ಯಕ್ರಮ, ಕೊಡಗು ಜಿಲ್ಲಾ ಜಾನಪದ ಪರಿಷತ್, ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕೂಡುಕೂಟಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ 2022 ಮತ್ತು 2023ನೇ ಸಾಲಿನ ಪುಸ್ತಕ ಇನಾಮ ಯೋಜನೆಗೆ ಅರ್ಜಿ ಕರೆದಳು. ಲೇಖಕರು ಅಲ್ಲರೆ ಪ್ರಕಾಶಕರು ಅರ್ಜಿ ಹಾಕಕ್ಕೆ ತಾರೀಖು 1/1/2022 31/12/2022 ಅವಧಿಯಲ್ಲಿ ಪ್ರಕಟ ಆದ ಪುಸ್ತಕಗಳನ್ನ 2022ನೇ ಸಾಲಿನ ಪುಸ್ತಕ ಇನಾಮ ಯೋಜನೆ ಹಂಗೆ 1/1/2023 ಅವಧಿಯಲ್ಲಿ ಪ್ರಕಟ ಆದ ಪುಸ್ತಕಗಳನ್ನ 2023ನೇ ಸಾಲಿನ ಪುಸ್ತಕ ಇನಾಮ ಯೋಜನೆಗೆ ಪರಿಗಣಿಸಲಾದೆ. ಅರೆಭಾಷೆಯಲ್ಲಿ ಕವನ ಸಂಕಲನ, ಅರೆಭಾಷಾ ಕಥಾ ಸಂಕಲನ, ಕಾದಂಬರಿ, ನಾಟಕ, ಲಲಿತ ಪ್ರಬಂಧ, ಅರೆಭಾಷೆ ಮತ್ತು ಸಂಸ್ಕೃತಿನ ಬಗ್ಗೆ ಅಧ್ಯಯನ ಗ್ರಂಥ ಹಂಗೆ ಬೇರೆ ಭಾಷಾಂತರ ಆದ ಕೃತಿಗಳನ್ನ ಇನಾಮ ಕೊಡುಗೆ ಪರಿಗಣಿಸಲಾದೆ. ಅರ್ಜಿ ಹಾಕಿಕೆ 9 ಫೆಬ್ರವರಿ ಆಖ್ಯರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿ ಕಚೇರಿಯಿಂದ ಪಡ್ಕೊಳ್ಳಕತ್ತ ರಿಜಿಸ್ಟ್ರಾರವು ತಿಳಿಸೇಳು. 2024-25ನೇ ಸಾಲಿನಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಸ್ಪ್ರಿಂಕ್ಲರ್ಗೆ ಶೇಕಡ 90ರ ಸಹಾಯಧನ ನೀಡಲಾಗ್ತಿದ್ದು ರೈತರು ತಮ್ಮ ಹೋಬಳಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್, ಆರ್ಟಿಸಿ, ಬ್ಯಾಂಕ್ ಪಾಸ್ ಪುಸ್ತಕ, ಪಾಸ್ಪೋರ್ಟ್ ಅಳತೆನ ಭಾವಚಿತ್ರಗಳೊಟ್ಟಿಗೆ ಅರ್ಜಿ ಕೊಡಕ್ಕೆ 1 ಎಕರೆಗಿಂತ ಜಾಸ್ತಿ ಜಮೀನು ಇರವು 4,139 ರೂಪಾಯಿ ಹಣ ಕಟ್ಟಿ 30 ಪೈಪ್ಗೆ ಹಂಗೆ 5 ಜೆಟ್ಗಳನ್ನ ತಕಣಕ್ಕತ್ತ ಸೋಮರ್ಪೇಟೆ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದರು. ಇದೇ ತಾರೀಖು 31ಕ್ಕೆ ಮಡಿಕೇರಿ ಇಸಿಎಚ್ಎಸ್ಲಿ ಮಾಸಿಕ ಲೆಕ್ಕ ತಪಾಸಣೆ ಇರುವುದರಿಂದ ಔಷಧಿ ಹಂಚಿಕೆ ಇರುವುದಿಲ್ಲ. ತುರ್ತು ಸೇವೆಗಳಿಗೆ ವೈದ್ಯರು ಸಿಕ್ಕುವೇತ ಇಸಿಎಚ್ಎಸ್ನ ವೈದ್ಯಾಧಿಕಾರಿಯವರು ತಿಳಿಸೇಳು. ಮೈಸೂರು ಮಲ್ಲಿಗೆ ಹೂವಿನ ಪರಿಮಳದಷ್ಟೇ ಸೊಗಸಾಗಿತ್ತು ಕೆಎಸ್ ನರಸಿಂಹಸ್ವಾಮಿ ಬರೆದ ದಾಂಪತ್ಯ ಗೀತಗಾತ ಸಾಹಿತಿ ಕಣಿವೆ ಭಾರದ್ವಾಜವು ಹೇಳಿದವು. ಕುಶಲ್ನಗರ ಸಾಹಿತ್ಯಾಸಕ್ತರ ವೇದಿಕೆ ವತಿಯಿಂದ ಕೂಡಿಗಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪ್ರೇಮ ಕವಿ ಕೆಎಸ್ ನರಸಿಂಹಸ್ವಾಮಿ ಸ್ಮರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತಾಡಿದವು. ಇವು ಬದುಕಲಿ ಬಡತನ ಇದ್ದರೂ ಸನ ಯಾವುದನ್ನು ಲೆಕ್ಕಕ್ಕೆ ತಕಣದೆ ಕನ್ನಡ ಸಾರಸ್ವತ ಲೋಕನ ಶ್ರೀಮಂತಗೊಳಿಸಿದ ಮೇರು ಕವಿಯಾಗಿ ನಮ್ಮೊಟ್ಟಿಗೆ ಓಳೋತ ಇವು ಹೇಳಿದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಆಯುರ್ವೇದಿಕ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ.

ಕುನ್ನಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಎಂಡ ನೋಯಿಟ 26ನೇ ಪುಟ್ಟನಾಳ್ನ ವಿರಾಜಪೇಟೆ ಕಾವೇರಿ ಪದವಿ ಪೂರ್ವ ಕಾಲೇಜರ ಸಭಾಬಾಡಿಲ ಅರ್ಥಪೂರ್ಣ ಆಯಿತು ಕೈಚತ್ತು. ಮುಖ್ಯ ಬಿಂದುವಾಯಿತು ಕುಡಿಯಾಡಿ ತಿಂಜ ಅಖಿಲ ಕರ್ನಾಟಕ ಸೈನಿಕ ಸಂಘದ ಅಧ್ಯಕ್ಷಗಳನ್ನು ಶ್ರೀ ಕೊಟ್ಟುಕತ್ತಿಯ ಸೋಮಣ್ಣ ಊತಕ ಬಂದಿತ್ತು. ವಿದ್ಯಾರ್ಥಿಯ ಶಿಸ್ತು, ಪ್ರಾಮಾಣಿಕತೆ, ಕರ್ತವ್ಯ ಪ್ರಜ್ಞೆ, ಪಿನ್ನ ಸಮಯ ಪಾಲನೆ ಮೂಲಕ ತಂಗಡ ಗುರಿನ ಸಾಧನೆ ಮಾಡಿತ್ತು. ನಲ್ಲ ಬದುಕನರು ರೂಪುಚುಟ್ಟೋಣ ಒಂದು ಸಲಹೆ ಕೊಡ್ತತ್ತು. ಕಾರ್ಬಾರ್ಲ ಅಖಿಲ ಕರ್ನಾಟಕ ಸೈನಿಕ ಸಂಘದ ಕಾರ್ಯದರ್ಶಿ ಶ್ರೀ ಕುಟ್ಟಣ್ಣ ಲವ ಪೊನ್ನಪ್ಪ, ಸಂಚಾಲಕ ಶ್ರೀ ಬಾಚಿರ ಪೂಣಚ್ಚ, ಪದವಿ ಕಾಲೇಜರ ಪ್ರಿನ್ಸಿಪಾಲ್ ಶ್ರೀ ಬೆನಡಿಕ್ಟ್ ಸಲ್ಡಾನ, ಪಿಯು ಕಾಲೇಜರ ಪ್ರಿನ್ಸಿಪಾಲ್ ಶ್ರೀ ಎಸ್ ಎನ್ ಎಂ ನಾಣಯ್ಯ, ಉಪಾಧ್ಯಾಯ ವಿದ್ಯಾರ್ಥಿಯ ಕುಡಿಯಾಡಿದೆ.